ಪ್ರಿಯ ಕೇಳುಗರೆ, ಆತ್ಮೀಯ ನಮಸ್ಕಾರ. ಜೂನ್ 5 ವಿಶ್ವ ಪರಿಸರ ದಿನ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಜಗತ್ತಿನ 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಪರಿಸರ ಸಂರಕ್ಷಣೆ ಸಂಬಂಧಿತ ಅನೇಕ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಹಾಗೂ ಕ್ರಿಯೆಗಳನ್ನು ಉತ್ತೇಜಿಸುವುದು ಇದರ ಉದ್ದೇಶ. ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಬಾರಿಯ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ 1972 ಜೂನ್ 5 ಹಾಗೂ 6 ನಡೆದ ವಿಶ್ವಸಂಸ್ಥೆಯ ಮಾನವನ ಪರಿಸರ ಕುರಿತಾದ ಸಮ್ಮೇಳನದ ಮೊದಲ ದಿನದಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ವಿಶ್ವ ಪರಿಸರ ದಿನವನ್ನು ಸ್ಥಾಪಿಸಿತು. ನಮಗಿರುವುದು ಒಂದೇ ಒಂದು ಭೂಮಿ ಎಂಬ ಧ್ಯೇಯವಾಕ್ಯದಡಿ ಮೊದಲ ವಿಶ್ವ ಪರಿಸರ ದಿನವನ್ನು 1974 ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಜೂನ್ 5 ಈ ದಿನವನ್ನು ಪರಿಸರ ಸಂರಕ್ಷಣೆಯ ಒಂದು ನಿರ್ದಿಷ್ಟ ವಿಷಯಕ್ಕೆ ಕೇಂದ್ರೀಕೃತವಾದ ಧ್ಯೇಯವಾಕ್ಯಗಳೊಡನೆ ಆಚರಿಸಲಾಗುತ್ತಿದೆ. 1987 ಈ ದಿನದ ಆಚರಣೆಗೆ ಪ್ರತಿ ವರ್ಷ ಸಾಂಕೇತಿಕವಾಗಿ ಒಂದೊಂದು ರಾಷ್ಟ್ರವನ್ನು ಅತಿಥೇಯ ರಾಷ್ಟ್ರವೆಂದು ಆಯ್ಕೆ ಮಾಡಿ ಅಲ್ಲಿ ಈ ದಿನದ ಪ್ರಧಾನ ಚಟುವಟಿಕೆಗಳನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಆಯೋಜಿಸುತ್ತಿದೆ. 2011 ಅರಣ್ಯಗಳು ಪ್ರಕೃತಿ ನಿಮ್ಮ ಸೇವೆಯಲ್ಲಿ ಎಂಬ ಧ್ಯೇಯವಾಕ್ಯದಡಿ ಆಯೋಜಿತವಾದ ವಿಶ್ವ ಪರಿಸರ ದಿನಾಚರಣೆಯ ಆತಿಥ್ಯವನ್ನು ನಮ್ಮ ಭಾರತ ದೇಶ ವಹಿಸಿಕೊಂಡಿತ್ತು. ಈ ವರ್ಷದ ಧ್ಯೇಯವಾಕ್ಯ ಒಂದೇ ಒಂದು ಭೂಮಿ, ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಸುಸ್ಥಿರ ಬದುಕು. ಓನ್ಲಿ ಒನ್ ಅರ್ಥ್, ಲಿವಿಂಗ್ ಸಸ್ಟೈನೆಬ್ಲಿ ಇನ್ ಹಾರ್ಮನಿ ವಿತ್ ನೇಚರ್. ಪ್ರಾಕೃತಿಕವಾಗಿ ಪರಿಸರ ಪದ್ಧತಿ ಭೂಮಿಯ ಮೇಲಿನ ನೆಲ, ಜಲ, ಗಾಳಿ, ಸಸ್ಯ ಹಾಗೂ ಪ್ರಾಣಿಗಳ ಮತ್ತು ಅದರ ಸುತ್ತಲಿನ ಗಾಳಿ ಮತ್ತು ವಾತಾವರಣಗಳ ನಡುವಿನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಫಲಿತವಾಗಿ ರೂಪುಗೊಂಡ ಒಂದು ಸಂಕೀರ್ಣ ವ್ಯವಸ್ಥೆ. ಸಸ್ಯ, ಪ್ರಾಣಿ, ಜನರು ಮತ್ತು ಅವರ ಸುತ್ತಲಿನ ಪ್ರಕೃತಿ, ನಗರಗಳು ಹಾಗೂ ಕ್ಷೇತ್ರಗಳ ನಡುವಿನ ಕ್ರಿಯೆ ಹಾಗೂ ಪ್ರತಿಕ್ರಿಯೆಗಳ ಪರಸ್ಪರ ಸಂಘರ್ಷ ಹಾಗೂ ಹೊಂದಾಣಿಕೆಗಳ ಪ್ರಕ್ರಿಯೆ ಈ ವ್ಯವಸ್ಥೆಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತದೆ. ಈ ಪ್ರಕ್ರಿಯೆ ಪರಿಸರ ಪದ್ಧತಿಗೆ ಪೂರಕವಾಗಿರಬಹುದು, ಇಲ್ಲ ಮಾರಕವೂ ಆಗಬಹುದು. ಪ್ರಕೃತಿಯ ಸೃಷ್ಟಿಯಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡಿರುವ ಮಾನವ ದೀರ್ಘಕಾಲದಿಂದ ನಮ್ಮ ಭೂಮಿಯ ಪರಿಸರ ಪದ್ಧತಿಗಳನ್ನು ಶೋಷಿಸುತ್ತಾ ಹಾಗೂ ಹಾಳು ಮಾಡುತ್ತಾ ಬಂದಿದ್ದಾನೆ ಎಂಬುದು ನಗ್ನ ಸತ್ಯ. ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ. ಇದರಿಂದ ಅನೇಕ ಜೀವಿಗಳ ಸ್ವಾಭಾವಿಕ ಆಶ್ರಯ ತಾಣಗಳು ಹಾಗೂ ಇಂಗಾಲ ಹುದುಗುವಿಕೆಯ ತಾಣಗಳು ನಷ್ಟವಾಗುತ್ತಿವೆ. ಇದರ ಅಡ್ಡ ಪರಿಣಾಮವೇ ಹವಾಮಾನ ಬದಲಾವಣೆ, ರೋಗ ರುಜಿನಗಳ ಉಲ್ಬಣ, ಅತಿವೃಷ್ಟಿ, ಅನಾವೃಷ್ಟಿ ಇತ್ಯಾದಿ ಕ್ಲಿಷ್ಟ ಪರಿಸ್ಥಿತಿಗಳು. ನಮ್ಮ ಈ ಅವ್ಯಾಹತ ವಿಧ್ವಂಸಕ ಚಟುವಟಿಕೆಗಳು ಮುಂದೆ ನಮ್ಮ ವಿನಾಶಕ್ಕೂ ಕಾರಣಗಳಾಗಲಿವೆ, ಈಗಾಗಲೇ ಆಗುತ್ತಿವೆ. ನಮ್ಮ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡಿ ಅದನ್ನು ಅಳಿವಿನ ಅಂಚಿಗೆ ತಳ್ಳುತ್ತಿರುವ ನಾವು ಅದೇ ವ್ಯವಸ್ಥೆಯ ಭಾಗವಾದ ನಮ್ಮ ಉಳಿವು ಹೇಗೆ ಸಾಧ್ಯ ಎಂದು ಯೋಚಿಸಬೇಕಲ್ಲವೇ? ನಮ್ಮ ಉಳಿವು ನಮ್ಮ ಪರಿಸರ ವ್ಯವಸ್ಥೆಯ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಮನಗಾಣಲೇಬೇಕಲ್ಲವೇ? ಪರಿಸರ ವ್ಯವಸ್ಥೆಗಳ ಮರುಸ್ಥಾಪನೆ ಅಂದರೆ ಪ್ರದೂಷಣೆ ಅರ್ಥಾತ್ ಮಾಲಿನ್ಯ, ಅರಣ್ಯನಾಶ, ಜೀವ ವೈವಿಧ್ಯತೆಯ ನಾಶಗಳಂತಹ ಮಾನವನ ಕ್ರಿಯೆಗಳಿಂದ ಈಗಾಗಲೇ ಕ್ಷೀಣಗೊಂಡಿರುವ ಪರಿಸರ ವ್ಯವಸ್ಥೆಗಳು ಸುಧಾರಿಸಿಕೊಳ್ಳುವಲ್ಲಿ ನೆರವಾಗುವುದು ಹಾಗೂ ಇನ್ನೂ ಸುಸ್ಥಿತಿಯಲ್ಲಿರುವ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುವುದು, ಗಾಯಗೊಂಡಿರುವ ನಮ್ಮ ಭೂಮಿ ಪರಿಸರ ವ್ಯವಸ್ಥೆ ಗುಣಮುಖವಾಗುವಂತೆ ಆರೈಕೆ ಮಾಡುವುದು ಹಾಗೂ ಅದು ಮತ್ತೆ ಗಾಯಗೊಳ್ಳದಂತೆ ತಡೆಗಟ್ಟುವುದೇ ಈ ವಿಶ್ವ ಪರಿಸರ ದಿನಾಚರಣೆಯ ಆಶಯವಾಗಿದೆ. ಪರಿಸರ ವ್ಯವಸ್ಥೆಯ ಮರುಸ್ಥಾಪನೆ ಈ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವುದರಿಂದ ಮತ್ತು ಪ್ರದೂಷಣೆಯನ್ನು ತಪ್ಪಿಸುವುದರಿಂದ ಸಾಧ್ಯವಾಗುತ್ತದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆಯಿಂದ ಮಾತ್ರ ನಾವು ನಮ್ಮ ಜೀವನೋಪಾಯವನ್ನು ಅಧಿಕಗೊಳಿಸಲು, ಹವಾಮಾನ ಬದಲಾವಣೆಯ ಅಡ್ಡ ಪರಿಣಾಮಗಳನ್ನು ಎದುರಿಸಲು ಮತ್ತು ಜೀವ ವೈವಿಧ್ಯತೆಯ ಕುಸಿತವನ್ನು ತಡೆಗಟ್ಟಲು ಸಾಧ್ಯ. ಪರಿಸರ ವ್ಯವಸ್ಥೆಗಳ ವಿನಾಶದಿಂದಾಗುತ್ತಿರುವ ಹವಾಮಾನ ಸಂಕಷ್ಟಗಳ ಅಡ್ಡ ಪರಿಣಾಮಗಳು ತಮ್ಮ ಜೀವನೋಪಾಯಕ್ಕಾಗಿ ಸ್ವಾಭಾವಿಕ ಸಂಪನ್ಮೂಲಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುವ ಗ್ರಾಮೀಣ ಸಮುದಾಯಗಳ ಮೇಲೆ ಅಧಿಕವಾಗಿ ಆಗಲಿದೆ. ಏರುತ್ತಿರುವ ತಾಪಮಾನ, ಅನಾವೃಷ್ಟಿ, ಅತಿವೃಷ್ಟಿ, ರೋಗ ಕೀಟ ಪಿಡುಗುಗಳ ಉಲ್ಬಣ, ಬಡತನದಂತಹ ಸವಾಲುಗಳನ್ನು ಕೃಷಿ ಕ್ಷೇತ್ರ ಎದುರಿಸಬೇಕಾಗಿದೆ. ಜೊತೆಗೆ ಗ್ರಾಮೀಣ ಹಾಗೂ ನಗರಗಳ ಜನರಿಗೆ ಆಹಾರ ಮತ್ತು ಶುದ್ಧ ಜಲದ ಲಭ್ಯತೆಯೂ ಸಹ ಬಾಧಿತವಾಗಲಿದೆ. ಬರುವ ದಿನಗಳಲ್ಲಿ ಉಸಿರಾಡುವ ಗಾಳಿಗೂ ಕಂಟಕ ಬರಬಹುದು. ಈ ನಿಟ್ಟಿನಲ್ಲಿ ಸುಸ್ಥಿರ ಜೀವನೋಪಾಯ ಕಲ್ಪಿಸುವ ಪದ್ಧತಿಗಳನ್ನು ಉತ್ತೇಜಿಸುವುದು ಹಾಗೂ ಅನುಸರಿಸುವುದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಪರಿಸರ ವ್ಯವಸ್ಥೆಯನ್ನು ಪ್ರಧಾನ ಪೀಠದ ಮೇಲಿಟ್ಟು ಹೂಡುವಳಿದಾರರ, ವ್ಯವಹಾರಸ್ಥರ, ಉದ್ದಿಮೆದಾರರ, ಸರ್ಕಾರಗಳ ಹಾಗೂ ಸಮುದಾಯಗಳ ಗಮನವನ್ನು ಅದರತ್ತ ಸೆಳೆದು ಅತ್ಯಂತ ತುರ್ತಾಗಿ ಆಗಬೇಕಾಗಿರುವ ಭೂಮಿಯ ಪರಿಸರ ವ್ಯವಸ್ಥೆಯ ಮರು ನಿರ್ಮಾಣದ ಮೇಲೆ ಒತ್ತು ನೀಡುತ್ತಿದೆ. ಶಿವನ ಗೌಡಿಗೆ ಗಾಳಿಯಲ್ಲಿ ಭೂಮಿಯ ಮೋಡದಲ್ಲಿ ಗಂಗೆಯ ಯಾವ ಮೋಡಿಗಾರ ನಿಂತು ಮಾಡಿದ ಯಾವ ಮೋಡಿಗಾರ ನಿಂತು ಮಾಡಿದ ಮಂಜಲಿ ಮೈ ತೊಳೆದು ಬಿಸಿಲಲ್ಲಿ ತಲೆಯಾರಿಸಿ ಹಸಿರ ಸೀರೆ ಉಟ್ಟ ಭೂಮಿ ತಾಯಿಯ ಶಿರದಲ್ಲಿ ಧಾನ್ಯ ಲಕ್ಷ್ಮಿ ನಾಟ್ಯ ನೋಡಿರ ಕಾಳಿನಲ್ಲಿ ಅಡಗಿದ್ದ ಮೊಳೆಯುತ್ತ ಮೆಲ್ಲನೆದ್ದ ಪೈರಲ್ಲಿ ನಿಂತು ತೆನೆಯ ತುಂಬ ನಗುತ್ತಿರ ಬಸವನ ಒಡೆಯ ಶಿವನ ಮೊಗವ ನೋಡಿರ ಮನ್ನಿಸಿದನು ರೈತ ಕುಲದ ಬೇಡಿಕೆ ಎಷ್ಟು ಹೊಗಳಲಯ್ಯ ಶಿವನ ಗೌಡಿಗೆ ಬೆಣ್ಣೆಗೆ ಕಡಗೋಲು ಮುದ್ದೆಗೆ ಮತ್ತುಗೋಲು ಹೊಕ್ಕಳ ಬಳ್ಳಿಯಿಂದ ತೆನೆಯ ತೆಗೆಯಲು ಕೈ ಮುಗಿದಿಡಬೇಕಯ್ಯ ಕುಡುಗೋಲು ಉತ್ತುವ ಭಾಗ್ಯವಿದೆ ಬಿತ್ತುವ ಪುಣ್ಯವಿದೆ ಬೆಳೆಸೋ ಶಕ್ತಿಯಂತೂ ನರನಿಗೆ ಇಲ್ಲ ರಾಶಿ ದವಸ ನಮ್ಮೊಬ್ಬರಿಗಲ್ಲ ನೀರು ಹಂಚಲೆಂದು ಮೋಡವಿಟ್ಟನು ಅನ್ನ ಹಂಚ ಬೆಳೆಸಲೆಂದು ನಮ್ಮನಿಟ್ಟನು. ಪರಿಸರ ವ್ಯವಸ್ಥೆಗಳ ನಾಶದಿಂದ ಪ್ರಪಂಚ ಇಂಗಾಲದ ಹುದುಗು ತಾಣಗಳಾದ ಅರಣ್ಯ ಹಾಗೂ ಪೀಟ್ ಭೂಪ್ರದೇಶಗಳಿಂದ ವಂಚಿತವಾಗುತ್ತಿದೆ. ಆದರೆ ಇದನ್ನು ನಾವು ಒಪ್ಪಿಕೊಳ್ಳುವ ಮನೋಸ್ಥಿತಿಯಲ್ಲಿಲ್ಲ. ಆದರೆ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿರುವ ಹಸಿರುಮನೆ ಅನಿಲುಗಳ ಹೊರಸೂಸುವಿಕೆ ಕಳೆದ 3 ವರ್ಷಗಳಲ್ಲಿ ಸತತವಾಗಿ ಏರುತ್ತಲೇ ಇದೆ. ಈಗ ನಾವು ಅನುಭವಿಸುತ್ತಿರುವ COVID-19 ದಾಳಿ ಪರಿಸರ ವ್ಯವಸ್ಥೆಗಳ ನಾಶ ಎಷ್ಟು ಅಪಾಯಕಾರಿ ಎಂಬುದನ್ನು ಇಡೀ ಪ್ರಪಂಚಕ್ಕೆ ನಿಚ್ಚಳವಾಗಿ ತೋರಿಸಿಕೊಟ್ಟಿದೆ. ವಿವಿಧ ಪ್ರಾಣಿಗಳ ಸೂಕ್ಷ್ಮ ಜೀವಿಗಳ ಸ್ವಾಭಾವಿಕ ಆಶ್ರಯ ತಾಣಗಳ ವಿನಾಶ ಈ ಕೊರೋನಾದಂತಹ ರೋಗಾಣುಗಳ ಪ್ರಸಾರಕ್ಕೆ ಎಡೆಮಾಡಿಕೊಟ್ಟಿದೆ. ಇದರ ಜೊತೆ ಜೊತೆಯಾಗಿ ಹುಟ್ಟಿಕೊಳ್ಳುತ್ತಿರುವ ಮಾನವ ತನಗೆ ಅಷ್ಟೇನು ಅಪಾಯಕಾರಿ ಅಲ್ಲ ಎಂದುಕೊಂಡಿದ್ದ ಅನೇಕ ಅವಕಾಶವಾದಿ ರೋಗಾಣುಗಳು ನಿಯಂತ್ರಿಸಲಾಗದ ಮಟ್ಟದಲ್ಲಿ ಉಲ್ಬಣಗೊಳ್ಳಲು ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಪ್ರಕೃತಿಯ ಮುಂದೆ ಮಾನವ ಅದೆಷ್ಟು ದುರ್ಬಲ ಎಂಬುದು ಸರ್ವವಿಧಿತವಾಗಿದೆ. ನಾವು ಇನ್ನಾದರೂ ಎಚ್ಚೆತ್ತುಕೊಂಡು ಪರಿಸರ ಮರುಸ್ಥಾಪನೆ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 2021-2030 ದಶಕವನ್ನು ಪರಿಸರ ಮರುಸ್ಥಾಪನಾ ದಶಕ ಎಂದು ಘೋಷಿಸಿದ್ದು, ಈ ಜಾಗತಿಕ ಅಭಿಯಾನವನ್ನು ಕೋಟ್ಯಾಂತರ ಹೆಕ್ಟೇರುಗಳಷ್ಟು ನೆಲ ಹಾಗೂ ಸಾಗರ ಪ್ರದೇಶಗಳ ಸ್ವಾಭಾವಿಕ ಸಂಪನ್ಮೂಲಗಳ ದ್ರವ್ಯರಾಶಿಯನ್ನು ಸಂರಕ್ಷಿಸುವ ಹಾಗೂ ಪುನರುಜ್ಜೀವನಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ. ಎಲ್ಲವೂ ಸರಿಯಾಗಿದೆ, ಸಮೃದ್ಧವಾಗಿದೆ, ನಮ್ಮ ಜೀವನಕ್ಕೆ ಅನುಕೂಲಕಾರಿಯಾಗಿದೆ. ಹಾಗಿರುವಾಗ ಈಗೇಕೆ ಈ ಪರಿಸರ ಮರುಸ್ಥಾಪನೆಯ ಚಿಂತನೆ ಎಂಬ ಮನೋಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಪರಿಸರ ಮರುಸ್ಥಾಪನೆಗೆ ಅನೇಕ ಕಾರಣಗಳಿವೆ. ಕ್ರಿಯಾಶೀಲವಾಗಿರುವ ಜೀವ ವೈವಿಧ್ಯತೆ ಹಾಗೂ ಸ್ವಾಭಾವಿಕ ಸಂಪನ್ಮೂಲಗಳಿಂದ ಕೂಡಿರುವ ಪರಿಸರ ವ್ಯವಸ್ಥೆಗಳು ತಮ್ಮದೇ ಆದ ಅಂತರ್ಗತ ಮೌಲ್ಯಗಳನ್ನು ಹೊಂದಿವೆ. ಅವುಗಳಿಗೆ ಬೆಲೆ ಕಟ್ಟಲಾಗದು. ಅಲ್ಲದೆ ನಮ್ಮ ಅನೇಕ ಚಟುವಟಿಕೆಗಳಿಗೆ ಆಧಾರವಾಗಿವೆ. ಪರಿಸರ ವ್ಯವಸ್ಥೆಯ ನಮ್ಮ ಸಹಭಾಗಿದಾರರು ನಮ್ಮ ಕಣ್ಣಿಗೆ ಕಾಣದಂತೆ ನಮ್ಮಿಂದ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಅನೇಕ ಸೇವೆಗಳನ್ನು ಒದಗಿಸುತ್ತಿವೆ. ಈ ಸೇವೆಗಳು ಇಂಗಾಲ ಹುದುಗಿಸುವಿಕೆ, ಸಾರಜನಕ ಸ್ಥಿರೀಕರಣ, ಪರಾಗಸ್ಪರ್ಶ, ಮಣ್ಣು ಸಂರಕ್ಷಣೆ, ನೆರೆ ನಿಯಂತ್ರಣವಾಗಿರಬಹುದು. ನಮ್ಮ ಸಮೃದ್ಧಿ ಹಾಗೂ ಉಚ್ಛ್ರಾಯ ಸ್ಥಿತಿ ದೀರ್ಘಕಾಲಿಕವಾಗಿ ಮುಂದುವರಿಯಬೇಕೆಂದರೆ ನಾವು ಈ ಸೇವೆಗಳನ್ನು ಬಳಸಿಕೊಳ್ಳುವುದರಲ್ಲಿ ಸಮತೋಲನ ಸಾಧಿಸುವುದು ಅಗತ್ಯ. ಪ್ರಕೃತಿ ಈ ಸೇವೆಗಳನ್ನು ಒದಗಿಸುವುದರಲ್ಲಿ ಎಷ್ಟು ಸಮರ್ಥವಾಗಿದೆಯೋ ಅಷ್ಟರ ಮಟ್ಟಿಗೆ ನಮ್ಮ ಬಳಕೆ ಆಗಬೇಕು. ಆ ಸಾಮರ್ಥ್ಯಕ್ಕೆ ಧಕ್ಕೆಯಾಗದಂತೆ ನಮ್ಮ ಬಳಕೆ ವಿಧಾನಗಳಿರಬೇಕು. ಆ ಸಾಮರ್ಥ್ಯ ಎಂದೂ ತಗ್ಗದಂತೆ ಸುಧಾರಣಾ ಕ್ರಮಗಳು ಜಾರಿಗೊಳ್ಳಬೇಕು. ಜಿಡಿಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆರ್ಥಿಕ ಪ್ರಗತಿಯ ಒಂದು ಮಾನದಂಡವಾಗಿದೆ. ಇದರ ಹೆಚ್ಚಳ ಪ್ರತಿ ದೇಶವೂ ಸಾಧಿಸಲು ಬಯಸುವ ಗುರಿಯಾಗಿದೆ. ಆದರೆ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚಿನ ಜಿಡಿಪಿ ಪರಿಸರ ವ್ಯವಸ್ಥೆಗಳ ಸೇವೆಯ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಅರಿಯಬೇಕು. ಈ ಸೇವೆಗಳಿಗೆ ಉಂಟಾಗುವ ಧಕ್ಕೆ, ಅವುಗಳ ಕ್ಷೀಣತೆ ಆರ್ಥಿಕ ವಹಿವಾಟುಗಳಿಗೆ ಅತಿದೊಡ್ಡ ಗಂಡಾಂತರವನ್ನು ತಂದೊಡ್ಡಬಹುದು. ಇದು ಕುಂಠಿತ ಆದಾಯವಾಗಿರಬಹುದು ಅಥವಾ ಹೆಚ್ಚುವ ವೆಚ್ಚ ಮತ್ತು ವಿಮೆ ಸಾಲ ಸೋಲಗಳ ಬಾಧ್ಯತೆಗಳಾಗಿರಬಹುದು. ಒಟ್ಟಾರೆ ಹೇಳುವುದಾದರೆ ಪರಿಸರ ವ್ಯವಸ್ಥೆಯ ಕುಸಿತ ಆರ್ಥಿಕತೆಯ ಕುಸಿತಕ್ಕೆ ಎಡೆಮಾಡಿಕೊಡಬಲ್ಲದು. ಪರಿಸರ ಹಾನಿ ಶಮನೋಪಾಯಗಳಲ್ಲಿ ಇರುವ ಅವಕಾಶಗಳೇನು, ಇವುಗಳ ಅಗತ್ಯವೇನು? ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಇಲ್ಲಿ ಅನೇಕ ಅವಕಾಶಗಳಿವೆ ಮತ್ತು ಹಾಗೆ ತೊಡಗಿಸದಿದ್ದಲ್ಲಿ ಮುಂದೆ ಸಂಭವಿಸಬಹುದಾದ ಸಂಕಷ್ಟಗಳ ಶಮನಕ್ಕಾಗಿ ನಾವು ತೊಡಗಿಸಲೇಬೇಕಾದ ವೆಚ್ಚ, ಅಂತಹ ಸಮಸ್ಯೆಗಳು ಉದ್ಭವಿಸದಂತೆ ತಡೆಗಟ್ಟುವ ಈ ವೆಚ್ಚಗಳಿಗಿಂತ ಅತ್ಯಧಿಕವಾಗಿರುತ್ತದೆಂಬುದನ್ನು ನಾವು ಮನಗಾಣಬೇಕಾಗಿದೆ. 2030 ಅನುಷ್ಠಾನಗೊಳಿಸಲು ನಿರ್ಧರಿಸಿರುವ 3.5 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಕ್ಷೀಣಿತವಾಗಿರುವ ನೆಲ ಹಾಗೂ ಸಾಗರ ಪ್ರದೇಶದ ಮರುಸ್ಥಾಪನೆಯಿಂದ $9 ಟ್ರಿಲಿಯನ್ ಮೌಲ್ಯದ ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸೃಜಿಸಬಹುದೆಂದು ಜಿನೀವಾದ ಪರಿಸರ ಜಾಲ ಹೇಳುತ್ತದೆ. ಹಸಿರು ತಂತ್ರಜ್ಞಾನದ ಮೇಲೆ ಆಧಾರಿತವಾಗಿರುವ ಈ ಪುನರ್ ನಿರ್ಮಾಣ ಕ್ರಿಯೆ 13-26 ಗಿಗಾಟನ್ಗಳಷ್ಟು ಹಸಿರುಮನೆ ಅನಿಲಗಳನ್ನು ವಾತಾವರಣದಿಂದ ತೆಗೆದುಹಾಕಬಲ್ಲದು. ಒಂದು ಅಂದಾಜಿನ ಪ್ರಕಾರ ಈ ಹಸ್ತಕ್ಷೇಪಗಳ ಲಾಭ ಅದಕ್ಕಾಗಿ ತೊಡಗಿಸಿದ ವೆಚ್ಚದ 9 ಪಟ್ಟು. ಈ ಪುನರ್ ನಿರ್ಮಾಣ ಮಾಡದೆ ಸುಮ್ಮನಿದ್ದಲ್ಲಿ ಅದರ ಪ್ರತಿಕೂಲ ಪರಿಣಾಮಗಳನ್ನು ನಿರ್ವಹಿಸಲು ಮುಂದೆ ಮಾಡಬೇಕಾಗಬಹುದಾದ ವೆಚ್ಚ ಪುನರ್ ನಿರ್ಮಾಣದ ವೆಚ್ಚಕ್ಕಿಂತ 3 ಪಟ್ಟು. ವಿಶ್ವ ಆರ್ಥಿಕ ಫೋರಂನ ಜಾಗತಿಕ ವಿಪತ್ತು ವರದಿಯ ಪ್ರಕಾರ ಜೀವನೋಪಾಯದ ಪ್ರಮುಖ 5 ವಿಪತ್ತುಗಳು ಪರಿಸರ ಸಂಬಂಧಿತವಾಗಿವೆ. ಇದರಲ್ಲಿ ಜೀವ ವೈವಿಧ್ಯತೆಯ ನಾಶವೂ ಒಂದು. ದುಂಬಿಗಳು ಯಾವ ಫಲಾಪೇಕ್ಷೆಯೂ ಇಲ್ಲದೆ ಸೇವೆ ಒದಗಿಸುತ್ತಿರುವ ಪರಿಸರ ವ್ಯವಸ್ಥೆಯ ಆಸ್ತಿಗಳು. ಅವು ಮಾನವನ ಆಹಾರ ಮತ್ತು ಆರೋಗ್ಯ ಪರಿಸರ ವ್ಯವಸ್ಥೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತವೆ. ಆಹಾರ ಉತ್ಪಾದನೆಯಲ್ಲಿ ಮಹತ್ತರವಾದ ಪರಾಗಸ್ಪರ್ಶ ಪ್ರಕ್ರಿಯೆ ಬಹುತೇಕ ಈ ದುಂಬಿಯ ಮೇಲೆ, ಜೊತೆಗೆ ಪಕ್ಷಿ, ಇತರ ಕೀಟಗಳು ಮತ್ತು ಬಾವಲಿಗಳ ಮೇಲೆ ಅವಲಂಬಿಸಿದೆ. ಮನುಷ್ಯನಿಗೆ ಬೇಕಾಗುವ ಹಣ್ಣು ಮತ್ತು ಬೀಜಗಳನ್ನು ನೀಡುವ ವಿಶ್ವದ 75% ಬೆಳೆಗಳ ಸುಸ್ಥಿರ ಉತ್ಪಾದನೆ, ಇಳುವರಿ ಹಾಗೂ ಗುಣಮಟ್ಟ ಈ ಪರಾಗಸ್ಪರ್ಶಕಗಳ ಮೇಲೆ ಅವಲಂಬಿತವಾಗಿದೆ. ದುಂಬಿಗಳು ವಿಶ್ವದ 1/3 ಆಹಾರ ಪೂರೈಕೆಗೆ ಪರಾಗಸ್ಪರ್ಶ ಸೇವೆಯನ್ನು ಒದಗಿಸುತ್ತವೆ. ಈ ಸೇವೆಯ ಮೌಲ್ಯ ಅಮೆರಿಕ ದೇಶವೊಂದರಲ್ಲಿಯೇ $15 billion ಎಂದು ಅಂದಾಜಿಸಲಾಗಿದೆ. ವೈವಿಧ್ಯತೆಯ ಹಾನಿಯಿಂದಾಗುವ ನಷ್ಟವನ್ನು ಅಂದಾಜಿಸುವುದು ಕಷ್ಟ, ಆದರೆ ಇದನ್ನು ನಿರಾಕರಿಸುವಂತಿಲ್ಲ. ಇದು ಎಲ್ಲಾ ಆರ್ಥಿಕ ಕ್ಷೇತ್ರಗಳನ್ನು ಬಾಧಿಸುತ್ತದೆ. ಕೇವಲ ಪರಾಗಸ್ಪರ್ಶಕಗಳು ನಾಶವಾದಲ್ಲಿ ಪ್ರತಿ ವರ್ಷ $500 million ನಷ್ಟವಾಗಬಹುದೆಂದು ಒಂದು ಅಂದಾಜು ಹೇಳುತ್ತದೆ. ಪ್ರಪಂಚದಾದ್ಯಂತ ಸುಮಾರು 500,000 ಮಾನವ ತಿನ್ನುವಂತಹ ಆಹಾರ ಒದಗಿಸುವ ಸಸ್ಯ ಪ್ರಭೇದಗಳು, ಗಿಡಮೂಲಿಕೆಗಳು ಇವೆ. ಆದರೆ ನಮ್ಮ ಕೃಷಿಯಲ್ಲಿ ಇಂದು ಕೇವಲ 15 ಬಗೆಯ ಸಸ್ಯಗಳು ಪ್ರಪಂಚದ 90% ಆಹಾರ ಒದಗಿಸುತ್ತಿವೆ. ಉಳಿದವನ್ನು ನಾವು ಬಳಕೆಗೆ ತಂದಿಲ್ಲ. ಈ ಕೆಲವೇ ಬೆಳೆಗಳ ಉತ್ಪಾದನೆಗೆ ನಾವು ಅಪಾರ ಸಂಪನ್ಮೂಲಗಳನ್ನು ವ್ಯಯಿಸುತ್ತಿದ್ದೇವೆ. ಇವುಗಳ ಜೊತೆಗೆ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಪೌಷ್ಟಿಕಾಂಶ ಭರಿತ ಆಹಾರವನ್ನು ನೀಡುವ ಬೆಳೆಗಳನ್ನು ಕೃಷಿಯಲ್ಲಿ ತಂದು ಪೂರಕವಾಗಿ ಅಗತ್ಯ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಂಡಲ್ಲಿ ಬೆಳೆ ವೈವಿಧ್ಯತೆಯ ಸಂರಕ್ಷಣೆಯೊಂದಿಗೆ ಪರಿಸರದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಪರಿಸರ ವ್ಯವಸ್ಥೆ ಮರುಸ್ಥಾಪನೆಗಾಗಿ ಹೂಡಿಕೆದಾರರಿಗೆ ಕರೆ ನೀಡುವ ಸಮಯ ಸನ್ನಿಹಿತವಾಗಿದೆ. ಪುನರ್ ನಿರ್ಮಾಣ ಅಥವಾ ಮರುಸ್ಥಾಪನೆ ಬೇಕೇ ಬೇಡವೇ ಎಂಬುದು ಬಹುಮಟ್ಟದ ಹೂಡಿಕೆಯ ವಿಷಯವೇ ಆಗಿದೆ. ಪಾಲಿನ ನಿಜ ಹೊನ್ನು ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ ಕುತ್ತು ತರಬೇಡಿ ವಿಷವಿಕ್ಕಿ ಕುತ್ತು ತರಬೇಡಿ ವಿಷವಿಕ್ಕಿ ಹೇ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಮನುಜರ ಪಾಲಿನ ನಿಜ ಹೊನ್ನು ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಪಾಲಿನ ನಿಜ ಹೊನ್ನು ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ ದೂರ ವಿರಿಸಿದರೆ ವಿಷ ರಾಸಾಯನಿಕವಾ ಆಹಾರವೇ ಔಷಧವು. ಬೆಳೆದ ಆಹಾರವೇ ಔಷಧವು, ಬೆಳೆದ ಆಹಾರವೇ ಔಷಧವು. ಅನ್ನ ಬೆಳೆಯೋ ಈ ಮಣ್ಣು ಅದು ಜಲಪಾಲಿನ ನಿಜ ಹೊನ್ನು. ಹೊಯ್ ಅನ್ನ ಬೆಳೆಯೋ ಈ ಮಣ್ಣು ಅದು ಜಲಪಾಲಿನ ನಿಜ ಹೊನ್ನು. ಅನ್ನ ನೀಡುವ ಕೃಷಿಕನ ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು. ಇಳೆಗೂ ಬೆಳೆಗೂ ವಿಷವ ಬೆರೆಸಿದರೆ, ಇಳೆಗೂ ಬೆಳೆಗೂ ವಿಷವ ಬೆರೆಸಿದರೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ, ನೇಗಿಲ ಯೋಗಿಗೆ ಎಲ್ಲಿ ಬೆಲೆ, ನೇಗಿಲ ಯೋಗಿಗೆ ಎಲ್ಲಿ ಬೆಲೆ. ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊಣ್ಣು. ಕುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ. ಧಕ್ಕೆಗೊಳಗಾದ ಮತ್ತು ತನ್ನ ಸ್ಥಿಮಿತ ಕಳೆದುಕೊಂಡ ಪರಿಸರ ವ್ಯವಸ್ಥೆ ಅನಾವೃಷ್ಟಿ, ಕ್ಷಾಮ, ರೋಗ ರುಜಿನ ಹಾಗೂ ತನ್ಮೂಲಕ ಸಾಮೂಹಿಕ ವಲಸೆ ಮತ್ತು ಅಂತಹ ವಿಪತ್ತುಗಳಿಂದ ಉಂಟಾಗುವ ಸಂಘರ್ಷಗಳಿಗೆ ಕಾರಣವಾಗುತ್ತದೆ. ಇದು ಯಾವ ರೀತಿಯ ಆತಂಕ ಮತ್ತು ವಿಪತ್ತುಗಳಿಗೆ ಎಡೆ ಮಾಡಿಕೊಡುತ್ತದೋ ಎಂಬುದು ಅನಿಶ್ಚಿತ. ಈ ಸಂಕಷ್ಟ ಹೇಗೆ ಹಾಗೂ ಎಂದು ನಿವಾರಣೆಯಾಗುತ್ತದೋ ಎಂಬುದು ಅನಿಶ್ಚಿತ. ಅದರಿಂದಾಗುವ ನಷ್ಟವೂ ಅಷ್ಟೇ ಅನಿಶ್ಚಿತ. ಇದಕ್ಕೆ ನಾವು ಈಗ ಎದುರಿಸುತ್ತಿರುವ ಕೊರೋನಾ ಸಂಕಷ್ಟವೇ ಒಂದು ದೃಷ್ಟಾಂತ. ಹೀಗಾಗಿ ನಾವು ಮಾನವ ಜನಾಂಗ ಏನೂ ಆಗಿಲ್ಲ, ಎಲ್ಲವೂ ಸರಿಯಾಗಿಯೇ ಇದೆ ಎಂಬ ಧೋರಣೆಯನ್ನು ಮುಂದುವರೆಸದೆ ನಮ್ಮ ಮಾರ್ಗಪಥವನ್ನು ಬದಲಾಯಿಸಲೇಬೇಕಾಗಿದೆ. ನಮ್ಮ ಬಳಕೆ ಪದ್ಧತಿಗಳು, ಉತ್ಪಾದನಾ ವಿಧಾನಗಳು ಪರಿಸರ ಪೂರಕವಾಗಿ, ಪ್ರೇರಕವಾಗಿ ಬದಲಾಗಲೇಬೇಕಾಗಿದೆ. ಇದಕ್ಕೆ ಸಮಾನಾಂತರವಾಗಿ ಲೋ ಕಾರ್ಬನ್ ಅಂದರೆ ಅಲ್ಪ ಇಂಗಾಲ ಆರ್ಥಿಕತೆಗೆ ಬದಲಾಗುವುದು ಬಂಡವಾಳ ಹೂಡುವಿಕೆಗೆ ಮತ್ತೊಂದು ಅವಕಾಶವಾಗಿದೆ. ವಿಶ್ವ ಆರ್ಥಿಕ ಫೋರಂನ ಪ್ರಕಾರ ಈ ಧನಾತ್ಮಕ ಮಾರ್ಗಗಳು 10 ಟ್ರಿಲಿಯನ್ ಅಮೆರಿಕನ್ ಡಾಲರ್ಗಳಷ್ಟು ವಹಿವಾಟನ್ನು ತರುವ ಮತ್ತು 395 ಮಿಲಿಯನ್ಗಳಷ್ಟು ಉದ್ಯೋಗ ಸೃಷ್ಟಿಸುವ ಸಾಧ್ಯತೆಗಳಿವೆ. ಹಣಕಾಸು ಕ್ಷೇತ್ರವೂ ಸಹ ಈ ಪರಿಸರ ಮರುಸ್ಥಾಪನೆಗೆ ಬೇಕಾಗುವ ಬಂಡವಾಳವನ್ನು ಹರಿಸುವಲ್ಲಿ ಮೂಲಭೂತ ಪಾತ್ರ ವಹಿಸಬಹುದಾಗಿದೆ. ಈ ಸಂಸ್ಥೆಗಳು ತಮ್ಮ ಕಾರ್ಯನೀತಿಯಲ್ಲಿ ಜೀವ ವೈವಿಧ್ಯತೆಯನ್ನು ಅಳವಡಿಸಿಕೊಂಡಲ್ಲಿ ಆದ್ಯತಾ ಉದ್ಯಮಗಳಿಗೆ, ವಿಶೇಷವಾಗಿ ಕೃಷಿಯಂತಹ ಕ್ರಿಯಾಶೀಲ ಜೀವ ವೈವಿಧ್ಯ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುವವರಿಗೆ ಹೆಚ್ಚು ಅನುಕೂಲವಾಗುತ್ತದೆ. ನಮ್ಮ ಈ ಭೂಮಿ ಸೌರಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ, ಲಕ್ಷಾಂತರ ಕೋಟ್ಯಾಂತರ ಜೀವಿಗಳಿಗೆ ಆಧಾರ. ತನ್ನ ಸುತ್ತಲೂ 21% ಪ್ರಾಣವಾಯುವುಳ್ಳ ವಾತಾವರಣ ಹಾಗೂ ತನ್ನ ಮೇಲ್ಮೈ ಮೇಲೆ ಜೀವನಾಧಾರವಾದ ದ್ರವರೂಪದ ನೀರನ್ನು ಹೊಂದಿರುವ ಏಕೈಕ ಗ್ರಹ. 460 ಕೋಟಿ ವರ್ಷಗಳ ಇತಿಹಾಸವಿರುವ ಈ ಭೂಮಿಯ ಮೇಲೆ ಜೀವರಾಶಿ ಆರಂಭವಾದದ್ದು 300 ಕೋಟಿ ವರ್ಷಗಳ ಹಿಂದೆ. ಮೊದಲು ನೀರಿನಲ್ಲಿ ರೂಪುಗೊಂಡ ಜೀವ ಕ್ರಮೇಣ ದ್ವಿಚರ ಹಾಗೂ ನೆಲಚರ ಜೀವಿಗಳ ವಿಕಸನಕ್ಕೆ ಎಡೆಮಾಡಿಕೊಟ್ಟಿತು. ಸಸ್ತನಿಗಳ ವಿಕಸನ ಆಗಿದ್ದು 20 ಕೋಟಿ ವರ್ಷಗಳ ಹಿಂದೆ. ಹೋಮೋಸೇಪಿಯನ್ ಎನಿಸಿಕೊಂಡಿರುವ ಆದಿಮಾನವನ ವಿಕಸನ ಆಗಿದ್ದು 2 ಲಕ್ಷ ವರ್ಷಗಳ ಹಿಂದೆ. ಅಂದರೆ ಮಾನವ ಭೂಮಿಯ ಮೇಲೆ ಅತ್ಯಂತ ಕಿರಿಯ ಜೀವಿ. ಆದರೆ ಪ್ರಕೃತಿ ತನಗಿತ್ತ ದೊಡ್ಡ ಮೆದುಳನ್ನೇ ಬಳಸಿ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳನ್ನು, ಸೇವೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಬಳಸುತ್ತಾ ಭೋಗಿಸುತ್ತಾ ಆ ಭರಾಟೆಯಲ್ಲಿ ಪ್ರಕೃತಿಯ ನಿಯಮಗಳನ್ನು, ಪ್ರಕೃತಿಯ ಇತರ ಜೀವಿಗಳನ್ನು ಕಡೆಗಾಣಿಸಿ ಅದರ ಮೇಲೆ ಪ್ರಭುತ್ವ ಸಾರಲು ಹೊರಟಿದ್ದಾನೆ. ಅದರ ಪರಿಣಾಮವೇ ಈಗ ಪರಿಸರ ವ್ಯವಸ್ಥೆ ಸಂಕಷ್ಟದಲ್ಲಿರುವುದು. ಅದನ್ನು ಸರಿಪಡಿಸುವುದೂ ಸಹ ಮಾನವನ ಜವಾಬ್ದಾರಿಯೇ. ನಮಗಿರುವುದು ಒಂದೇ ಭೂಮಿ, ಆದರೆ ನಮ್ಮ ಕನಸುಗಳು ಲಕ್ಷಾಂತರ. ಈ ಕನಸುಗಳನ್ನು ನನಸು ಮಾಡುವ ಭರಾಟೆಯಲ್ಲಿ ನಮ್ಮ ಪರಿಸರ ವ್ಯವಸ್ಥೆಯನ್ನು, ಆ ವ್ಯವಸ್ಥೆಯಲ್ಲಿ ನಮಗೆ ಅನೇಕ ಸೇವೆಗಳನ್ನು ಒದಗಿಸುತ್ತಿರುವ ಜೀವಿಗಳನ್ನು ನಾವು ನಿರ್ಲಕ್ಷಿಸುವುದು ಬೇಡ. ಮಹಾತ್ಮ ಗಾಂಧಿ ಹೇಳುತ್ತಾರೆ, ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಪ್ರತಿ ಅವಶ್ಯಕತೆಯನ್ನು ಈಡೇರಿಸಬಲ್ಲದು, ಆದರೆ ಆತನ ದುರಾಸೆಯನ್ನಲ್ಲ. ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡಲ್ಲ ಕಾಡಲ್ಲ ಕಾಡಲ್ಲ, ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ. ಕೆಸರಿನ ಹೂಗು ವಿಷದ ಹಾವು ಭಯವಿಲ್ಲ ಭಯವಿಲ್ಲ ಭಯವಿಲ್ಲ ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗಬೇಕೆನ್ನುವ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಪ್ರಾಣಿಗಳೇನು ಗಿಡ ಮರವೇನು ಬಿಡಲಾರ ಬಿಡಲಾರ ಬಿಡಲಾರ ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದು ಪಡೆಯುವುದೊಂದು ಕೊಡುವುದು ಒಂದು ಸ್ವಾರ್ಥಿ ತಾನಾಗಿ ಮೆರೆದಾಡುವ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಕೊನೆಯಲ್ಲಿ ಕೊನೆಯಲ್ಲಿ ನಮಗೆ ನಮ್ಮೆಲ್ಲ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಮಿಗಿಲಾಗಿ ನಮಗೆ ಭೋಗವಸ್ತುಗಳನ್ನು ಕೊಡುತ್ತಿರುವ ನಮ್ಮ ಎಲ್ಲ ವೈಜ್ಞಾನಿಕ ಯಾಂತ್ರಿಕ ತಾಂತ್ರಿಕ ವೈದ್ಯಕೀಯ ಅಭಿವೃದ್ಧಿಗೆ ಹಿಂಬಾಗಿರುವ ಪ್ರಕೃತಿ ಅದರ ಸ್ವರೂಪವಾದ ಪರಿಸರ ವ್ಯವಸ್ಥೆ ಅನೇಕ ರೀತಿಯಲ್ಲಿ ತನಗಾದ ನೋವನ್ನು ಮತ್ತು ತನ್ನ ಅಸಹಾಯಕತೆಯನ್ನು ಮುಂದುವರೆದು ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತಿದ್ದರೂ ಗಮನಿಸದೆ ಮುಂದುವರೆಯುತ್ತಿರುವ ನಮ್ಮ ನಾಗಾಲೋಟಕ್ಕೆ ಕಡಿವಾಣ ಹಾಕದಿದ್ದಲ್ಲಿ ನಮಗೆ ಉಳಿಗಾಲವಿಲ್ಲ. ನಾವು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವ ಪ್ರಕೃತಿ ಮಾತೆಯ ಭೂಮಿ ತಾಯಿಯ ನೋವಿಗೆ ಸ್ಪಂದಿಸಲಾರದಷ್ಟು ಕ್ರೂರಿಗಳು ನಾವಾಗುವುದು ಬೇಡ. ಬನ್ನಿ, 2022 ಈ ವಿಶ್ವ ಪರಿಸರ ದಿನಾಚರಣೆಯಂದು ನಾವು ನಮ್ಮ ಪರಿಸರ ವ್ಯವಸ್ಥೆಗೆ ನಮ್ಮದೇ ಕ್ರಿಯೆಗಳಿಂದಾಗಿರುವ ಹಾನಿಯನ್ನು ನಮ್ಮ ಕ್ರಿಯೆಗಳ ಮೂಲಕವೇ ಸರಿಪಡಿಸೋಣ. ಮುಂದೆ ಈ ಪರಿಸರ ವ್ಯವಸ್ಥೆಗೆ ಯಾವುದೇ ಧಕ್ಕೆಯಾಗದಂತೆ ಕ್ರಮ ವಹಿಸೋಣ. ಈ ನಿಟ್ಟಿನಲ್ಲಿ ಒಟ್ಟಾಗಿ ಮರುಚಿಂತಿಸಿ ಹೊಸ ವಿಧಾನಗಳನ್ನು ಸೃಷ್ಟಿಸಿ ಅರಿತು ಅಳವಡಿಸಿ ಆರೋಗ್ಯಕರವಾದ ಪರಿಸರ ಪದ್ಧತಿಯನ್ನು ಮರುಸ್ಥಾಪಿಸೋಣ ಎಂದು ಪ್ರತಿಜ್ಞೆಗೈಯೋಣ ಮತ್ತು ಆ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗೋಣ. ಹಸಿರಾದ ಕಾಡಿಗೆ ನೀ ಚೆಲುವ ತುಂಬಿ ಹೋಯ್ ಉಸಿರಾದಿ ಹಾಡಿಗೆ ನೀ ಒಲವ ತಂದೆ ಹೋಯ್ ಬಾಬಾರೇ ದಾವಿಯ ಮುಂದೆ ಕುಣಿಯೋಣ ಹೋಯ್ ಮನಸಾರೇ ತಾಯಿಯ ಮುಂದೆ ಮಣಿಯೋಣ ಹೋಯ್ ಭೂದಾವಿಯ ಹಬ್ಬ ಹಬ್ಬ ಬನ ತಾಯಿಯ ವೈವಿಧ್ಯವನ್ನು ಮಮತೆಯಿಂದ ಸಲಹುತ್ತಲೇ ಇರುವ ವಸುಂಧರೆ ನಮಗೆ ಆಸರೆ ನೀಡಲಿ. ಪರಿಸರ ವ್ಯವಸ್ಥೆಯ ಏರುಪೇರುಗಳ ಫಲಿತವಾಗಿ ನಮ್ಮನ್ನು ಕಾಡುತ್ತಿರುವ, ನಮ್ಮನ್ನು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟಿಹಾಕಿರುವ ಈ ಕೊರೋನಾ ಮಾರಿಯ ಸಂಕಷ್ಟ ದೂರವಾಗಲಿ. ನಾವು ಮೊದಲಿನಂತೆ ಆದರೆ ಪ್ರಕೃತಿಯ ಬಗ್ಗೆ ಕಾಳಜಿಯೊಂದಿಗೆ ನಮ್ಮ ಜೀವನ ನಡೆಸುವಂತಾಗಲಿ. ಆ ನಿಟ್ಟಿನಲ್ಲಿ ಅಗತ್ಯ ಶಕ್ತಿಯನ್ನು ಆ ಪ್ರಕೃತಿ ಮಾತೆ ನಮಗೆ ದಯಪಾಲಿಸಲಿ. ಋತುಗಳ ಯಜಮಾನನೇ ಋತುಗಳ ಯಜಮಾನನೇ ಈ ಚಿಗುರು ಈ ಹಸಿರು ಈ ಚಿಗುರು ಹಸಿರು ನಿನ್ನ ಸಂಭ್ರಮವೇ ಬೆಳಕಿನ ಮನೆಯು ನಿನ್ನದಂತೆ ಹಸಿರೇ ತಳಿರು ತೋರಣವಂತೆ ಬೆಳೆವುದೇ ನಿನ್ನ ಹಬ್ಬವಂತೆ ಗಾನ ಕಲಕಲ ನೀರ ಕಿಲಕಿಲ ಮಲೆಯ ಮಾರುತದ ಮಾತು ಸಲಸಲ ನಿಸರ್ಗ ಸಲ್ಲಾಪವೇ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಬಾನಿಗೆಲ್ಲ ಹಬ್ಬ ವಸುಂಧರೆ ಆಸರೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಕೆ ಆರ್ ರವೀಂದ್ರ. ನಿರೂಪಣೆ ಹಾಗೂ ಪ್ರಸ್ತುತಿ ಆರ್ ಲೋಕೇಶ್ವರಿ. ಸಹ ನಿರೂಪಣೆ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಎಲೆಗಳ ಮೇಲೆ ರವಿ ಕಿರಣದ ನೆತ್ತನ, ಹಕ್ಕಿಗಳ ಗಾಯನ ಎಲ್ಲವೂ ವಿನೂತನ. ಇಂಥ ಪುಣ್ಯ ಮಣ್ಣಿನಲ್ಲಿ ಹುಟ್ಟುವುದೇ ಪಾವನ, ಪತ್ರ ಪುಷ್ಪ ಸಿಂಚನ ಚಿತ್ತ ಚಂದ ಚೇತನ. ಇವಿ ಹಂಗಾಮ ನೋಟ ಸಂಭ್ರಮ, ಶೂನ್ಯ ಶೂನ್ಯ ಶೂನ್ಯ ಹೋ ನನ್ನ ದೇವರು, ಇನ್ನ ತವರು ನನ್ನಂಥ ಧನ್ಯ ಧನ್ಯ ಧನ್ಯ ಹೋ ಭೂಮಿಯ ನೀನೆಂಥ ಮಮತಾಮಯಿ. ಯಾಕೆ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತುತ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕ್ ಆಗಲ್ಲ ಅನ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕ್ ಆಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 ಕೆಜಿ ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ 6 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಔಷಧಿಯುಕ್ತ ಸಸ್ಯಗಳ ಕೃಷಿ ಹಾಗೂ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಕೆ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಎಲ್ಪಿ ಅವಿನಾಶ್ ಅವರೊಂದಿಗೆ ಸಂದರ್ಶನ. ಕಳೆದ 6 ಸುಮಾರು ನನ್ನ ಪ್ರಾಕ್ಟೀಸ್ಗೆ ಬೇಕಿರುವಂತಹ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಮಧುನಾಶಿನಿ ಇರ್ಬೋದು, ಲಕ್ಕಿ ಸೊಪ್ಪು ಅಂತ ಕರೆಯುವಂಥ ನೆಕ್ಕಿ ಸೊಪ್ಪು, ಅದನ್ನು ನಿರ್ಗುಂಡಿ ಅಂತ ಕರಿತೀವಿ. ಅದು ಏರಂಡ, ಏರಂಡ ಅಂತಂದರೆ ನಮ್ಮ ಹರಳು, ಹರಳೆಣ್ಣೆಗೆ ಬೆಳೆಸುವಂಥ ಹರಳು ಗಿಡ ಅದು. ಮತ್ತು ಇವನ್ ಬೇಲದಣ್ಣು, ಬೇಲದಣ್ಣು ಕೂಡ ಒಂದು ಮೆಡಿಸನಲ್ ವ್ಯಾಲ್ಯೂ ಇದೆ ಅದು. ಹಲಸು, ಇದು ಕೂಡ ಹಣ್ಣು ಮತ್ತು ಇದು ಮೆಡಿಸನಲ್ ವ್ಯಾಲ್ಯೂ ಇರುವಂಥ ಗಿಡ. ಅರ್ಕ ಅಥವಾ ಎಕ್ಕ ಅಂತ ಏನು ಕರಿತೀವಿ ಅದು. ನುಗ್ಗೆ ಸೊಪ್ಪು, ಈ ಥರ ಸುಮಾರು. ಮಂಡುಕಪರ್ಣಿ, ಮಂಡುಕಪರ್ಣಿ ಅಂತಂದರೆ ಒಂದೆಲಗ ಸೊಪ್ಪು. ಜೂನ್ 7 ಮಂಗಳವಾರ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ HD Kote ತಾಲೂಕು ಕಸಬಾ ಹೋಬಳಿ ಹುಲಿಕುರದ ಕೃಷಿಕ HM ರವಿಕುಮಾರ್. ಕಬ್ಬು 3 ಎಕರೆ ಆಗ್ತಿದ್ದೀನಿ ಸರ್. ಕಬ್ಬು ಈಗ ಕಟವಾಗಿದೆ ಅಂದ್ರೆ ಕೂಳೆ ತೆಗೆದ್ಬಿಟ್ಟು ಮತ್ತೆ ಹೊಸ ಕಬ್ಬು ಹಾಕಕ್ಕ ತೊಂಡೆ ಎಲ್ಲ ರೆಡಿ ಮಾಡ್ಕೋತೀವಿ. ಕೂಳೆ ತೆಗೆದು ಹೊಸ ಕಬ್ಬನ್ನ ನೆಡ್ಬೇಕು, ಎಷ್ಟನೇ ಕೂಳೆ ಇದು ನೀವು? 3 ವರ್ಷ ಆಗಿತ್ತು. 3 ವರ್ಷ ಆದ್ಮೇಲೆ ಮತ್ತೆ ಆದ್ರ ಅದು ಇಳುವರಿ ಅಷ್ಟೇನು ಬರಲ್ಲ, ಆಮೇಲೆ ಸಣ್ಣಾಗೋಗಿರೋದ್ರಿಂದ ನಾವು ತೆಗೆದ್ಬಿಟ್ಟು ಮತ್ತೆ 3ನೇ ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕು ಸರ್. ಎಕರೆಗೆ ಫಸ್ಟ್ನೇ ಬೆಳೆ ಒಂದು 50-60, ಆಮೇಲೆ 2ನೇ ಬೆಳೆ ಒಂದು 80 ಟನ್ ಬೆಳೀತಿದ್ವು. ಜೂನ್ 8 ಬುಧವಾರ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ ಕುರಿತು ಮೈಸೂರಿನ ಪ್ರಥಮ ಮೈಸೂರು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಅಶ್ವಿನ್ ರಂಜನ್, ಪರಿಸರ ಪೂರಕ ಕಾರ್ಯಕ್ರಮಗಳ ಸಂಯೋಜಕರಾದ ಶ್ರೀ CR ಹನುಮಂತರಾವ್ ಹಾಗೂ ಶ್ರೀಮತಿ ರತ್ನಾರಾಜಯ್ಯ ಅವರೊಂದಿಗೆ ಮಾತುಕತೆ. ನಾವು ಪ್ರಥಮ ಮೈಸೂರಲ್ಲಿ ಏನು ಅಂತಂತಂದರೆ ನಾವು ಸುಮಾರಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದು ಇದು ಇದೇ ನಮ್ಮ ವೈಶಿಷ್ಟ್ಯತೆ ಏನು ಅಂತಂತಂದರೆ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನೋದು. ಸೊ ಈ ಪ್ರಥಮ ಮೈಸೂರಲ್ಲಿ ಮಾಡೆಲ್ ವಿಲೇಜ್ ಅನ್ನೋದು ನಾವೊಂದು 4 ಹಳ್ಳಿನ ಚುನಾಯಿಸಿದ್ದೀವಿ. ಮುತ್ತತ್ತಿ, ಹ್ಯಾಕ್ನೂರ್, ಸುಜಲೂರ್ ಮತ್ತು ಮಾವಿನಹಳ್ಳಿ ಅಂತ. ಜೂನ್ 9 ಗುರುವಾರ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂತೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜೂನ್ 10 ಶುಕ್ರವಾರ. ನಮ್ಮ ಅಣ್ಣ